ശമകസാമാനി മഹാവൈശ്വാനരവ്രതം സത്യം സത്യം സത്യോ വാ സത്യോ വാ സത്യോ വാ സത്യോ വായി സത്യ വായി സത്യോ ജോജോദർബ്രേഹാതി കായമാനോ വനാത്വാം ത്വാം ത്വാം ായി ಅನು ಸರ್ವೈಶ್ವಾನರ ಪ್ರಾದಿಜೋಜ್ಯೋದರ್ಬೃಹಾತ್ ಉಷಾದಿಜೋಜ್ಯೋತಿ ಜ್ಯೋತಿ ಜ್ಯೋತಿ ದೂರೇ ಸನ್ನಿಹ ಅವ್ವಾಹ ವಾಹ ವಾಹ ಭುವೋವಾ ಭುವೋವಾ ಭುವೋವಾ ಭುವೋವಾ ಭುವೋವಾ ಪ್ರಾದಿಜೋಜ್ಯೋದರ್ಬೃಹಾತ್ ವಾಮದೇವ್ಯಂ Yeah. ಆಗನ್ವಾ ಆಮಾಮಿ ಬೃಹದ್ವತೆ ಸತ್ಯೇನಾ ನೃತಂ ಸತ್ಯೇನಾನೃತಂ ಸತ್ಯೇನಾನೃತಂ ಹಾವೋ ಹಾವ್ ಹಾವ್ ಅಹಮನ್ನಮನ್ನ ಮದಂದಮ ಅದ್ಮೀ ಏತಾದಮೃತಂ ಸುವರ್ಗಚ್ಚ ಸ್ವರ್ಗಚ್ಚ ಸುವರ್ಗಚ್ಚ ಯೋದರ್ಗಚ್ಚ ಯೋದರ್ಗಚ್ಚ ಯೋದರ್ಗಚ್ಚ ಸೇತೋ ತೀರ್ತ್ವಾ ಚದುರಾ ಸರ್ಪಿಷ್ಣಸ್ತೆಭ್ಯೋ ನಮಃ ಸರ್ವಿಶ್ವಂ ಸರ್ವಿಶ್ವಂ ಸರ್ವಿಶ್ವಂ ಅರೋರುಜದೆ ಅರೋರುಜದೆ ಅರೋರುಜದೆ ಪುರುಷ ಪ್ರಶ್ನಿರಾ ಅಗ್ರಾಯ ಸರ್ವಿಶ್ವಂ ಉಕ್ಷಾಮಿ ಮೇ ತ್ರಿಭುವನೇಶ್ವಾ ಆಜಾಯೋ ಹಾವು ಸರ್ವಿಶ್ವಂ ಮಾಯಾ ಆಯಾಯ ಹಾವು ಹಾವು ಹಾವು ಸರ್ವೇಶ್ವಂ ಸರ್ವೇಶ್ವಂ ಸರ್ವೇಶ್ವಂ ನಿಜಕ್ಷತಃ ನಿಜಕ್ಷತಃ ನಿಜಕ್ಷತಃ ಪಿದರೋ ಗರ್ಭಮಾ ಆದಾದು ಹಾವು ಹಾವು ಹಾವು ಸರ್ವೇಶ್ವಂ ಸರ್ವೇಶ್ವಂ ಸುವಾರ್ಷ್ವಾವು ವಾ ಹೇ ಸುವಾವು ಹಾವು ಹಾವು ಯೋದರ್ವೇಶಂ ಯೋದರ್ವೇಶಂ ಯೋದರ್ವೇಶಂ ಅರೋ ರುಚದೆ ಅರೋ ರುಚದೆ ಅರೋ ರುಚದೆ ಕುಳದ ಪ್ರಶ್ನೀರಾ ಗ್ರಾಯ ಹಾವು ಹಾವು ಹಾವು ಸರ್ವೇಶ್ವಂ ಯೋದರ್ವೇಶ್ವಂ ಯೋದರ್ವೇಶ್ವಂ ಉಕ್ಷಾಮಿ ಮೇ ಉಕ್ಷಾಮಿ ಮೇ ಉಕ್ಷಾಮಿ ಮೇ ತ್ರಿಭುವನೇ yayu au au au yodurvijam yodurvijam maya vinaha maya vinaha maya vinaha mamire asya Nujetrasaha Pitaro Garbha Maha Dadu Hau Hau Hau Yodur Visham Yodur Visham Yodha Ayur Vishwau Vaha Ye Yodhi Ujjang Loka Naro Ojaya Ho Iman Loka Naro Ojaya Ho I Praja Bhutamaro Ojaya Ho I Vishyambho Utamaro Ojaya Ho Durvarenyam Bargo Devasya Dhimahi Diyoyo Napra Cho Shaviyam Ur Hau Hau Hau Vake Ur Hau Hau Hau Hau Vake Ur Hau Hau Hau Hau Vake Dharma Dharma, dharma, dharma, dharma, udvayanme tamaha satpara ai yodipashyanda uttaram sopashyanda uttaram Devam Devatra Surya Aya Ova Agan Madhyo Diruttama Aam Swayam Kunvai Swayam Kunvai Swayam Kunvai Swayam Kunvai Swayam Kunvai Swayam Kunvai Ova Kunvai Kunvai